ಬಡ ಕೇಳವರ ಪರ ಚಿಂತೆ ಕೋಲನ್ನ ಕೋಲ ಹಾಡ ಕೇಳವರ ಪರ ಚಿಂತೆ ಕೋಲನ್ನ ಕೋಲ ಹಾಡ ನೀ ಕೇಳವರ ಪರ ಚಿಂತಿ ನೀದ್ದರ ಕಂದಳತದಂತ ಮನಿಗೊದಳ ಕೋಲನ್ನ ಕೋಲ ಕಂದಳತದಂತ ಮನಿಗೊದಳ ಕೋಲನ್ನ ಕೋಲ ಕಂದಳತದಂದು ಮನಿಗೋದಳ ಬಾಲಿ ಹಂದಿ ಹೊಟ್ಟಿಲೆ ಜಲಮಸಲೆ ಕೋಲನ್ನ ಕೋಲ ಹಂದಿ ಹೊಟ್ಟಿಲೆ ಜಲಮಸಲೆ ಕೋಲನ್ನ ಕೋಲ ಪಟ್ಟ ಮಂಚದ ಮ್ಯಾಲ ಮನಗೀರು ಧರ್ಮರಾಜ ಕಾಗದ ಬಂದಾವ ಇವ ನೋಡೆ ಕೋಲನ್ನ ಕೋಲ ಕಾಗದ ಬಂದಾವ ಇವ ನೋಡೆ ಕೋಲನ್ನ ಕೋಲ ಚಟ್ಟನೆಯ ದಾನ ಕಾಗದ ಓದ್ಯಾನ ದೊನೆದರ್ನ ಮನಿಯಾಗ ಮದವಿಯೇ ಕೋಲನ್ನ ಕೋಲ ದುನೆದರ್ನ ಮನಿಯಾಗ ಮದವಿಯ ಕೋಲನ್ನ ಕೋಲ ಆ ನಾಯಿ ಮನಿಯಾಗ ಅಲ್ಲಾತ್ರ ಮದಿವ್ಯವ್ವ ಅನ್ನಿಲ್ಲದೊಂದ ಹೊಡ ಪೆಟ್ಟೆ ಕೋಲನ್ನ ಕೋಲ ಅನ್ನಿಲ್ಲದೊಂದ ಹೊಡ ಪೆಟ್ಟೆ ಕೋಲನ್ನ ಕೋಲ ನೆಲಗುದರಿಯೇರ್ಯಾನ ಮೆಲ ಚತ್ರಿ ಕಿಡದಾನ ವಾದನ ಧರ್ಮರಾಜ ಮದವಿಗೆ ಕೋಲನ್ನ ಕೋಲ ವಾದನ ಧರ್ಮರಾಜ ಮದವಿಗೆ ಕೋಲನ್ನ ಕೋಲ ಎಂದಿಲ್ಲದ ಧರ್ಮರಾಜ ಇಂದ್ಯಾಕ ಬಂದಾನ ಕೊಂಡರೆ ಕುಡರೆ ಮಣಿ ಚೌಕೆ ಕೋಲನ್ನ ಕೋಲ ನಿಂದರೆ ಕುಡರೆ ಸೆಳಿ ಮಂಚ ಕೋಲನ್ನ ಕೋಲ ಕುಂಡರು ನ ಬಂದಿಲ್ಲ ನಿಂದರು ನ ಬಂದಿಲ್ಲ ಹಾಕಂದನ ಪಗಡಿ ಪತಿ ಜೂಜ ಕೋಲನ್ನ ಕೋಲ ಹಾಕಂದನ ಪಗಡಿ ಪತಿ ಜೂಜ ಕೋಲನ್ನ ಕೋಲ ಒಂದಾಟ ಆಡ್ಯಾರ ಎರಡಾಟ ಆಡ್ಯಾರ ಮೂರ ಕಾಕ್ಯಾರ ಬದಲಾಟ ಕೋಲನ್ನ ಕೋಲ ಮೂರ ಕಾಕ್ಯಾರ ಬದಲಾಟ ಕೋಲನ್ನ ಕೋಲ ಎತ್ತ ಎಮ್ಮಿನ ಸೋತ ಬತ್ತ ಬರಣಿನ ಸೋತ ಸೋಲುತೆ ನಡೆದ ಧರ್ಮರಾಜ ಕೋಲನ್ನ ಕೋಲ ಸೋಲುತೆ ನಡೆದ ಧರ್ಮರಾಜ ಕೋಲನ್ನ ಕೋಲ ಆಳ ಹೊಳನೆ ಸೋತ ಒಟ್ಟಿದ ಬಣವಿಯ ಸೋತ ಸೋಲುತೆ ನಡೆದ ಧರ್ಮರಾಜ ಕೋಲನ್ನ ಕೋಲ ಸೋಲುತೆ ನಡೆದ ಧರ್ಮರಾಜ ಕೋಲನ್ನ ಕೋಲ ಬಂಗಾರ ತಟಿನ್ಯಾಗ ಜೂಜಾಡಿ ಉಣುವಂತ ಮನಿ ಮಡದಿನ ಸೋತ ಧರ್ಮರಾಜ ಕೋಲನ್ನ ಕೋಲ ಮನಿ ಮಡದಿನ ಸೋತ ಧರ್ಮರಾಜ ಕೋಲನ್ನ ಕೋಲ ಏಯವ್ವ ಏಯವ್ವ ಏ ನನ್ನ ಹಡದವ್ವ ಮಡದಿನ ಸೋತ್ನೆ ಹಡದವ್ವ ಕೋಲನ್ನ ಕೋಲ ಮಡದಿನ ಸೋತ್ನೆ ಹಡದವ್ವ ಕೋಲನ್ನ ಕೋಲ ಆಳ ಸೊಲಬರದ ಮಗನೇ ಹೋಳ ಸೊಲಬರದ ಮಗನೇ ನನ್ನ ಸೊಲಬರದ ನನ್ನ ಮಗನೇ ಕೋಲನ್ನ ಕೋಲ ನನ್ನ ಸೊಲಬರದ ನನ್ನ ಮಗನೇ ಕೋಲನ್ನ ಕೋಲ ಬಾಳಿ ಚಪ್ಪರದಾಗ ಉಲ ಗುಡಿಸುಲದಾಗ ಎಲ್ಲಿ ಮುಚ್ಚಿಡಲೆ ನನ್ನ ಸೊಸಿನ ಕೋಲನ್ನ ಕೋಲ ಎಲ್ಲಿ ಮುಚ್ಚಿಡಲೆ ನನ್ನ ಸೊಸಿನ ಕೋಲನ್ನ ಕೋಲ ಬಾಳಿಯ ಕಾಯಂಗ ಬಾಯಾಗ ಹಲ್ಲಿಲ್ಲ ನಿನ್ನೆನ ಮಾಡ್ಯಾರ ಮುದಕ್ಕಿನ್ನ ಕೋಲನ್ನ ಕೋಲ ನಿನ್ನೆನ ಮಾಡ್ಯಾರ ಮುದಕ್ಕಿನ್ನ ಕೋಲನ್ನ ಕೋಲ ಬಾಳಿ ಚಪ್ಪರದಾಗ ಹುಲ್ಲ ಗುಡಸಲದಾಗ ಎಲ್ಲಿ ಮುಚ್ಚಿಡಲೆ ನನ್ನ ಸೊಸಿನ ಕೋಲನ್ನ ಕೋಲ ಎಲ್ಲಿ ಮುಚ್ಚಿಡಲೆ ನನ್ನ ಸೊಸಿನ ಕೋಲನ್ನ ಕೋಲ ನನಗ ಅಗಲರದ ಹೆಣ್ಣ ಪರರಿಗೆ ಹೋಗುವ ಹೆಣ್ಣ ಜಾಡು ಶ್ರದ್ಧನ ನಡಬೆನ್ನ ಕೋಲನ್ನ ಕೋಲ ಜಾಡು ಶ್ರದ್ಧನ ನಡಬೆನ್ನ ಕೋಲನ್ನ ಕೋಲ ಉಕ್ಕಿಲಿನ ಹೋಗಿಲ್ಲ ಸೊಕ್ಕಿಲಿನ ಹೋಗಿಲ್ಲ ನಿಮ್ಮ ವಚನಕ ಹೊರಗಾದ್ಯ ಕೋಲೆನ್ನ ಕೋಲ ನಿಮ್ಮ ವಚನಕ ಹೊರಗಾದ್ಯ ಕೋಲೆನ್ನ ಕೋಲ ತೆಗ್ನಾಗ ದುರುಪತಿ ತೆರನಾಗ ದುನೆದಾರ ಜಾಡುಸಿ ಕಟ್ಟಂದ ಮಗಿದುರುವೇ ಕೋಲೆನ್ನ ಕೋಲ ಜಾಡುಸಿ ಕಟ್ಟಂದ ಮಗಿದುರುವೇ ಕೋಲೆನ್ನ ಕೋಲ ಧರ್ಮರಾಜ ಸೋತ ನಂದು ಅಗಡಿದಿಗಡಿ ಮಾತಾಡಬೇಡ ಸುಮ್ಮನೆ ನಡೆಯೋದು ನೆದಾರ ಕೋಲೆನ್ನ ಕೋಲ ಸುಮ್ಮನೆ ನಡೆಯೋದು ನೆದಾರ ಕೋಲೆನ್ನ ಕೋಲ ದಾರಿಯ ನಡ ನಡೆದು ಮಾರಿ ಕಂದ ತ್ಯಾವ ತಿಕ್ಕರಸಿ ಎರಿಯ ಹಡದವ್ವ ಕೋಲೆನ್ನ ಕೋಲ ತಿಕ್ಕರಸಿ ಎರಿಯ ಹಡದವ್ವ ಕೋಲೆನ್ನ ಕೋಲ ತಿಕ್ಕರಸಿ ಅರಿಲಾಕ ಮಡದಿಯಾಗಿ ಬಂದಿಲ್ಲ ಹಾಕಂದಳು ಒಳ್ಳ ಒಣಕಿ ಹೊರಗೆ ಕೋಲೆನ್ನ ಕೋಲ ಹಾಕಂದಳು ಒಳ್ಳ ಒಣಕಿ ಹೊರಗೆ ಕೋಲೆನ್ನ ಕೋಲ ಒಳ್ಳ ನಮ್ಮಲ್ಲಿಲ್ಲ ಒಣಕಿ ನಮ್ಮಲ್ಲಿಲ್ಲ ಮರದಿರಿ ಕೇರಿದಕ್ಕಿ ಉಣುದಿಲ್ಲ ಕೋಲೆನ್ನ ಕೋಲ ಮರದಿರಿ ಕೆರಿದಕ್ಕಿ ಉಣುದಿಲ್ಲ ಕೋಲೆನ್ನ ಕೋಲ ಅಂಗೈ ವಳ್ಳವ ಮಾಡಿ ಮುಂಗೈ ಒಣಕಿಯ ಮಾಡಿ ಹೊತ್ತಿರು ಸೆರಗ ಮರ ಮಾಡೆ ಕೋಲೆನ್ನ ಕೋಲ ಹೊತ್ತಿರು ಸೆರಗ ಮರ ಮಾಡೆ ಕೋಲೆನ್ನ ಕೋಲ ಹೊತ್ತಿರು ನೀ ಸೆರಗ ಮರಮಡಿ ಕೇರಿದಕ್ಕಿ ಅಡಿಗಾದ ವೇಳೋದು ನೆದಾರ ಕೋಲೆನ್ನ ಕೋಲ ಅಡಿಗಾದ ವೇಳೋದು ನೆದಾರ ಕೋಲೆನ್ನ ಕೋಲ ಒಂದ ತೂತ ಉಂಡಾನ ಎಡ ತೂತ ಉಂಡಾನ ಕಮ್ಮಗಿಲ್ಲಂದ ಕೈಯದೊಳದೆ ಕೋಲೆನ್ನ ಕೋಲ ಕಮ್ಮಗಿಲ್ಲಂದ ಕೈಯದೊಳದೆ ಕೋಲೆನ್ನ ಕೋಲ ಪಟ್ಟ ಮಂಚದ ಮ್ಯಾಲ ಮನಗೀರು ದುನೆದಾರ ಹಬ್ಬಾಕಿ ಸೆರಗ ಹಿಡದಾನ ಕೋಲೆನ್ನ ಕೋಲ ಹಬ್ಬಾಕಿ ಸೆರಗ ಹಿಡದಾನ ಕೋಲೆನ್ನ ಕೋಲ ಸೆರಗವ ಹಿಡಿಲಾಕ ಮಡದೆಯಾಗಿ ಬಂದಿಲ್ಲ ಹಾಕಂದಳವಳ್ಳ ಒಣಕಿ ಹಾಕಂದಳ ಪಗಡಿ ಪತಿ ಜೂಜ ಕೋಲೆನ್ನ ಕೋಲ ಹಾಕಂದಳ ಪಗಡಿ ಪತಿ ಜೂಜ ಕೋಲೆನ್ನ ಕೋಲ ಒಂದಾಟ ಆಡ್ಯಾರ ಎರಡಾಟ ಆಡ್ಯಾರ ಮೂರ ಕಾಕ್ಯಾರ ಬದಲಾಟ ಕೋಲೆನ್ನ ಕೋಲ ಮೂರ ಕಾಕ್ಯಾರ ಬದಲಾಟ ಕೋಲೆನ್ನ ಕೋಲ ಎತ್ತ ಎಮ್ಮಿನ ಸೋತ ಬತ್ತ ಬರಣಿನ ಸೋತ ಸೋಲುತೆ ನಡೆದ ದುನೆದಾರ ಕೋಲೆನ್ನ ಕೋಲ ಸೋಲುತೆ ನಡೆದ ದುನೆದಾರ ಕೋಲೆನ್ನ ಕೋಲ ಆಳ ಹೊಳನೆ ಸೋತ ಭೂಮಿ ಸಿಮಿಯ ಸೋತ ಸೋಲುತೆ ನಡೆದ ದುನೆದಾರ ಕೋಲೆನ್ನ ಕೋಲ ಸೋಲುತೆ ನಡೆದ ದುನೆದಾರ ಕೋಲೆನ್ನ ಕೋಲ ಬಂಗಾರ ತಟಿನ್ಯಾಗ ಜೂಜಾಡಿ ಉಣುವಂತ ಮನಿ ಮಡದಿನ ಸೋತ ದುನೆದಾರ ಕೋಲೆನ್ನ ಕೋಲ ಮನಿ ಮಡದಿನ ಸೋತ ದುನೆದಾರ ಕೋಲೆನ್ನ ಕೋಲ ಇಟ್ಟೆಲ್ಲಗೆ ಅದ್ದಾಳ ಜಾಡು ಸಿವಾದ್ದಾಳ ದ್ರೌಪದಿ ಹೊಂಟಾಳ ಹರಿಯಾಕ ಕೋಲೆನ್ನ ಕೋಲ ದ್ರೌಪದಿ ಹೊಂಟಾಳ ಹರಿಯಾಕ ಕೋಲೆನ್ನ ಕೋಲ ಓಣ್ಯಾನ ವಗೊಳರ್ಯಾ ಓಣ್ಯಾನ ಕಗೊಳರ್ಯಾ ಹಿಂದೊಂದ ರಾತ್ರಿ ಇರನರೇ ಕೋಲೆನ್ನ ಕೋಲ ಹಿಂದೊಂದ ರಾತ್ರಿ ಇರನರೇ ಕೋಲೆನ್ನ ಕೋಲ ಹಿಂದಾರ ತಸರಾತ್ರಿ ಮುಂದಾರ ತಸರಾತ್ರಿ ಬಾಗಿಲ ತೆರಿಯ ಧರ್ಮರಾಜ ಕೋಲೆನ್ನ ಕೋಲ ಬಾಗಿಲ ತೆರಿಯ ಧರ್ಮರಾಜ ಕೋಲೆನ್ನ ಕೋಲ ಊರ ಹೊರಗ ಒಂದು ಕರಿನಾಯಿ ಬಿಟ್ಟಿಲ್ಲ ನಿನ್ನಂಗ ಬಿಟ್ಟ ಕಳ ದುನಿಯ ಕೋಲೆನ್ನ ಕೋಲ ನಿನ್ನಂಗ ಬಿಟ್ಟ ಕಳ ದುನಿಯ ಕೋಲೆನ್ನ ಕೋಲ ಊರ ಹೊರಗ ಎರಡು ಕುಳುಬಾನ ಸುಡತಾವ ಅದರಾಗ ಎರಡ ಹಾರಿಯೇ ಕೋಲೆನ್ನ ಕೋಲ ಅದರಾಗ ಎರಡ ಹಾರಿಯ ಕೋಲೆನ್ನ ಕೋಲ ಅದರಾಗ ನೀ ಎರಡು ಹಾರಿಯ ಇದ್ದರೆ ಅವ ತಗದು ನನಗ ಕೊಡು ನಡಿಯ ಕೋಲೆನ್ನ ಕೋಲ ಅವ ತಗದು ನನಗ ಕೊಡು ನಡಿಯ ಕೋಲೆನ್ನ ಕೋಲ ನಿತ್ತಿದ ದುರುಪತಿ ಕಿಚನ್ಯಾಗ ಹಾರ್ಯಾಳ ಹಾರಿ ತಗದಾಳ ಕಡಿಯಕ ಕೋಲೆನ್ನ ಕೋಲ ಹಾರಿ ತಗದಾಳ ಕಡಿಯಕ ಕೋಲೆನ್ನ ಕೋಲ ಊರ ಹೊರಗ ಒಬ್ಬ ಕಲ್ಲೋಳಿ ಬಸವಣ್ಣ ಅವಗೋಗಿ ನೀರ ಮಿಣಿ ನಡಿಯ ಕೋಲೆನ್ನ ಕೋಲ ಅವಗೋಗಿ ನೀರ ಮಿಣಿ ನಡಿಯ ಕೋಲೆನ್ನ ಕೋಲ ಬಲಗೈ ಬಂಗಾರ ಗಿಂಡಿ ಎಡಗೈ ಬೆಳ್ಳಿಯ ಗಿಂಡಿ ವಾದಳ ದುರುಪತಿ ಬಸವಾಗ ಕೋಲೆನ್ನ ಕೋಲ ವಾದಳ ದುರುಪತಿ ಬಸವಾಗ ಕೋಲೆನ್ನ ಕೋಲ ಅನ್ನೇ ನನ್ನಲ್ಲಿಲ್ಲ ಪುಣ್ಯೇ ನನ್ನಲ್ಲಿಲ್ಲ ಮುರಗುಟಕ ನೀರ ಸಲವಯ್ಯ ಕೋಲೆನ್ನ ಕೋಲ ಮುರಗುಟಕ ನೀರ ಸಲವಯ್ಯ ಕೋಲೆನ್ನ ಕೋಲ ಮನಗೀದ ಬಸವಣ್ಣ ಚಟ್ಟನೆಯದ್ದಾನ ಮುರಗುಟಕ ನೀರ ಸಲವ್ಯಾನ ಕೋಲೆನ್ನ ಕೋಲ ಮುರಗುಟಕ ನೀರ ಸಲವ್ಯಾನ ಕೋಲೆನ್ನ ಕೋಲ ಮೂರ ಗುಟಕ ನೀರ ಸಲವೀತ ಹೇಳ್ಯಾನ ದುರುಪತಿ ಗರತಿ ಪತಿ ವರತೆ ಕೋಲೆನ್ನ ಕೋಲ ದುರುಪತಿ ಗರತಿ ಪತಿ ವರತೆ ಕೋಲೆನ್ನ ಕೋಲ ದುರುಪತಿ ನೀ ಗರತಿ ಪತಿ ವರತಿ ನೀದರ ಹೋಗಂದನಕಿಯ ಅರಮನಿಗೆ ಕೋಲೆನ್ನ ಕೋಲ ಹೋಗಂದನಕಿಯ ಅರಮನಿಗೆ ಕೋಲೆನ್ನ ಕೋಲ ಬುಟ್ಟಿ ಹೂವ ಬಂದು ಕಾಟಿಗೆ ನಿಂತಾವ ನಾರ್ಯಕ ಹೂವ ಮೂಡಿವಳ ಸೋಬಾನ ನಾರ್ಯಕ ಹೂವ ಮೂಡಿವಳ ಸೋಬಾನ ನಾರ್ಯಕ ಹೂವ ಮುಡಿವಳ ಬಾಲಿ ನಾದೂನಿಗೆ ಮುಡಿಸಿ ಮೂಡದಾಳ ಸೋಬಾನ ನಾದೂನಿಗೆ ಮುಡಿಸಿ ಮೂಡದಾಳ ಸೋಬಾನ ಬೂಟಿ ಹೂವ ಬಂದು ಕಾಟಿಗೆ ನಿಂತಾವ ರಂಬ್ಯಕ ಹೂವ ಮೂಡಿವಳ ಸೋಬಾನ ರಂಬ್ಯಕ ಹೂವ ಮೂಡಿವಳ ಸೋಬಾನ ರಂಬಿಯಕ ಹೂವ ಮುಡಿವಳ ಬಾಲಿ ಗೆಳತೆರಗಿ ಮುಡಿಸಿ ಮೂಡದಾಳ ಸೋಬಾನ ಗೆಳತೆರಗಿ ಮುಡಿಸಿ ಮೂಡದಾಳ ಸೋಬಾನ ಬಂಡಿಲಿ ಹೂವ ಬಂದು ದಿಂಡಿಲಿ ನಿಂತಾವ ಮಿತ್ರಕ ಹೂವ ಮುಡಿವಳ ಸೋಬಾನ ಮಿತ್ರಕ ಹೂವ ಮುಡಿವಳ ಸೋಬಾನ ಮಿತ್ರಿಯಕ ಹೂವ ಮುಡಿವಳ ಬಾಲಿ ರಾಯರಿಗೆ ಮುಡಿಸಿ ಮೂಡದಾಳ ಸೋಬಾನ ರಾಯರಿಗೆ ಮುಡಿಸಿ ಮೂಡದಾಳ ಸೋಬಾನ ಬಾಳಿಯ ಕಾಯಂಗ ಬಾಗಿ ನಿಂತಾಳ ಬಾಲಿ ಜಾಗ ಕೊಡು ರಾಯ ಎಡಬಾಲ ಸೋಬಾನ ಜಾಗ ಕೊಡು ರಾಯ ಎಡಬಾಲ ಸೋಬಾನ ಜಾಗನಿ ಕೊಡು ರಾಯ ಎಡಬಲ ನನ ಹಣಮಂತನ ಚಂದರ ಭುಜದಲ್ಲಿ ಅಡಗ್ಯಾಳ ಸೋಬಾನ ಚಂದರ ಭುಜದಲ್ಲಿ ಅಡಗ್ಯಾಳ ಸೋಬಾನ ನಿಂಬಿಯ ಕಾಯಂಗ ಬಾಗಿ ನಿಂತಾಳ ರಂಬಿ ಜಾಗ ಕೊಡು ರಾಯ ಎಡಬಾಲ ಸೋಬಾನ ಜಾಗ ಕೊಡು ರಾಯ ಎಡಬಾಲ ಸೋಬಾನ ಜಾಗನಿ ಕೊಡು ರಾಯ ಎಡಬಾಲ ಹಣಮಂತನ ಚಂದರ ಭುಜದಲ್ಲಿ ಅಡಗ್ಯಾಳ ಸೋಬಾನ ಚಂದರ ಭುಜದಲ್ಲಿ ಅಡಗ್ಯಾಳ ಸೋಬಾನ ದನ್ನೆ ದನ್ನೆ ಮಲ್ಲಮ್ಮ ಸುಗ್ರದ ಮನಿ, ದನ್ನೆ ದನ್ನೆ ಮಲ್ಲಮ್ಮ ಮಲ್ಲಮ್ಮನೂರ ಸೀದಾಪೂರ, ಮಲ್ಲಮ್ಮನೂರ ಸೀದಾಪೂರ ಮಲ್ಲಿಕಾರ್ಜುನ ಕಿಮನಿ ದೇವರ, ದನ್ನೆ ದನ್ನೆ ಮಲ್ಲಮ್ಮ ಸುಗ್ರದ ಮನಿ, ದನ್ನೆ ದನ್ನೆ ಮಲ್ಲಮ್ಮ ದುಂಡಳಾಗಿ ದುಡಿದಳು ಗಂಡನ ಮನಿಯೋಳು, ದುಂಡಳಾಗಿ ದುಡಿದಳು ಗಂಡನ ಮನಿಯೋಳು ಗೋಗಳ ಕಾಯ್ತಿದ್ದಳ ಗೋರ